खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಆಲೂಗಡ್ಡೆಯಲ್ಲಿ ಅಂಗಮಾರಿ ರೋಗ ಹಾಗೂ ಇತರೆ ರೋಗ ಮತ್ತು ಕೀಟಗಳ ನಿರ್ವಹಣಾ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೈ ಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆಯಲ್ಲಿ ಅಂಗಮಾರಿ ಹಾಗೂ ಇತರೆ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಆಲೂಗಡ್ಡೆ ಬೆಳೆ ಈಗಾಗಲೇ ಬಹುತೇಕ ಬಂದಿರುವಂತದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಸುಮಾರು ಹೂವೆಲ್ಲ ಆಗಿದೆ ಮತ್ತು ಕಾಯಿಗಳೆಲ್ಲ ಈಗ ಕಟ್ಟುವಂತಹ ಸಮಯ. ಇಂತಹ ಸಂದರ್ಭದಲ್ಲಿ ಅನೇಕ ರೋಗ ಮತ್ತು ಕೀಟಗಳು ಆಲೂಗಡ್ಡೆ ಬೆಳೆಯನ್ನು ಕೂಡ ಬಾಧಿಸುತ್ತೆ. ಸಾಮಾನ್ಯವಾಗಿ ಯಾವೆಲ್ಲ ರೋಗಗಳು ಮತ್ತು ಕೀಟಗಳು ಆಲೂಗಡ್ಡೆ ಬೆಳೆಯನ್ನು ಬಾಧಿಸುತ್ತೆ, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡುವಂಥದ್ದು ಅನ್ನುವಂತಹ ವಿಚಾರಗಳನ್ನು ಇವತ್ತು ನಮಗೆ ತಿಳಿಸಿಕೊಡಲಿದ್ದಾರೆ. ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗ ಶಾಸ್ತ್ರಜ್ಞರಾದ ಡಾಕ್ಟರ್ ವೈ ಎಸ್ ಮಹೇಶ್ ಅವರು. ಮಹೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಸರ್. ಸರ್, ಈಗ ಆಲೂಗಡ್ಡೆಗೂ ಕೂಡ ಸಾಕಷ್ಟು ರೋಗ ಮತ್ತು ಕೀಟಗಳು ಬಾಧಿಸುತ್ತೆ ಅನ್ನುವಂಥದ್ದು, ರೋಗ ಮತ್ತು ಕೀಟ ಇವೆರಡನ್ನು ಕೂಡ ಹೇಗೆ ನಾವು ನಿರ್ವಹಣೆ ಮಾಡಬಹುದು ಅನ್ನುವಂಥದ್ದನ್ನ ಇವತ್ತು ತಾವು ತಿಳಿಸ್ಕೊಡ್ಬೇಕು. ಸಾಮಾನ್ಯವಾಗಿ ಮೊದಲಾಗಿ ನಾವು ರೋಗದ ಬಗ್ಗೆ ಮಾತನಾಡೋಣ. ಆಲೂಗಡ್ಡೆಯನ್ನ ಬಾಧಿಸ್ತಕ್ಕಂಥ ರೋಗಗಳು ಯಾವ್ಯಾವು? ಸರ್, ಮುಖ್ಯವಾಗಿ ನಮ್ಮ ಈ ಹಾಸನ ಭಾಗದಲ್ಲಿ ಆಲೂಗಡ್ಡೆಯನ್ನು ಬಾಧಿಸುವಂತಹ ರೋಗಗಳಲ್ಲಿ ಅದರಲ್ಲೂ ಮುಂಗಾರು ಪೀಕಿನಲ್ಲಿ ಈ ಕೊನೆಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಅಥವಾ ನಾವು ಲೇಟ್ ಬ್ಲೈಟ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮುಂಗಾರಲ್ಲಿ ಬರ್ತದೆ. ಅದರಲ್ಲೂ ಸಹ ನಾವು ವಾತಾವರಣದಲ್ಲಿ 80% ಹೆಚ್ಚು ತೇವಾಂಶ ಇದ್ದಾಗ ಮತ್ತು ಮೋಡ ಕವಿದ ವಾತಾವರಣ ಮತ್ತೆ ಉಷ್ಣಾಂಶನೂ ಸಹ 15 degrees ಕಮ್ಮಿ ಇದ್ದಾಗ ಮತ್ತೆ ಇನ್ನೊಂದು ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಇದ್ದಾಗ 10-15 days ಈ ರೋಗವನ್ನು ನಾವು ಕಾಣಬಹುದಾಗಿದೆ. ಇನ್ನೊಂದು ಈ ರೋಗದ ತೀವ್ರತೆ ಏನಂದ್ರೆ ನಾವು ತುಂತುರು ಮಳೆ ಜಾಸ್ತಿ ಹೆಂಗಾಗುತ್ತೋ ಅದ್ರ ಮೇಲೆ ಇದು ರೋಗ ಉಲ್ಬಣ ಜಾಸ್ತಿ ಆಗುತ್ತೆ. ನಾವು ಈ ರೋಗದಿಂದ 50% ಹೆಚ್ಚಿನಂತ ನಾವು ನಷ್ಟವನ್ನು ನಾವು ಈ ರೋಗದಿಂದ ರೈತರು ಅನುಭವಿಸುವಂತ ನಾವು ಆಲ್ರೆಡಿ ನಾವು ಉದಾಹರಣೆಗಳನ್ನ ಕಂಡಿದ್ದೇವೆ. ಈ ರೋಗದ ಪ್ರಮುಖ ಲಕ್ಷಣಗಳು, ಮೊದಲನೇದಾಗಿ ಈ ರೋಗ ಏನಂದ್ರೆ ನಾವು ತುಂತುರು ಮಳೆ ಆದಾಗ ಅಥವಾ ವಾತಾವರಣದಲ್ಲಿ 80% ತೇವಾಂಶ ಜಾಸ್ತಿ ಆದಾಗ ನಾವು ಎಲೆಗಳ ತೆಳಭಾಗದಲ್ಲಿ ನೀರಿನಲ್ಲಿ ತೊಯ್ದಂತಹ ಚುಕ್ಕೆಗಳನ್ನು ಕಾಣಬಹುದು. ನಂತರ ಈ ನೀರಿನಲ್ಲಿ ತೊಯ್ದಂತಹ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಯ ಪೂರ್ತಿ ಭಾಗವನ್ನು ಆವರಿಸುತ್ತದೆ. ಈ ಸಮಯದಲ್ಲಿ ತುಂತುರು ಮಳೆ ಹೆಚ್ಚಾದಾಗ ನಾವು ನೀರಿನಲ್ಲಿ ತೊಯ್ದಂತಹ ಚುಕ್ಕೆಗಳ ಮೇಲೆ ನಾವು ಬೂದಿ ಬಣ್ಣದ ನಾವು ಬೂಸ್ಟ್ ಅನ್ನು ಸಹ ನಾವು ಕಾಣಬಹುದು. ಇದೇ ರೀತಿ ನಾವು ಮಳೆ ಅಥವಾ ತೇವಾಂಶ ಜಾಸ್ತಿ ಆದಾಗ ಆ ಚುಕ್ಕೆಗಳು ಎಲೆಯ ಪೂರ್ತಿ ಭಾಗವನ್ನು ಸಹ ಆವರಿಸಿ ಎಲೆ ಅಲ್ಲದೇ ಕಾಂಡದ ಮೇಲೆ ಸಹ ಈ ರೋಗ ಉಲ್ಬಣಗೊಂಡು ಕ್ರಮೇಣವಾಗಿ ಎಲೆಗಳು ಒಣಗಿ ಉದುರು ಬಿಡ್ತದೆ. ಇದರಿಂದ ನಾವು ಆಗ್ಲೇ ಹೇಳಿದಂಗೆ ನಾವು ಹೆಚ್ಚಾಗಿ ಅಂದ್ರೆ ಮುಖ್ಯವಾಗಿ ನಾವು ಎಲೆಗಳಿಂದನೇ ನಾವು ಆಹಾರ ಉತ್ಪತ್ತಿ ಆಗ್ತದೆ ಇದರಲ್ಲಿ ಸಸ್ಯಗಳಲ್ಲಿ. ಅದರಿಂದ ನಾವು 50% ಹೆಚ್ಚಿನಷ್ಟು ಸಹ ನಾವು ಇಳುವರಿಯಲ್ಲಿ ನಷ್ಟ ಆಗೋದನ್ನ ನಾವು ಕಾಣಬಹುದಾಗಿದೆ. ಏನು ಪರಿಹಾರ ಇದಕ್ಕೆ, ಹೇಗೆ ಅದು ಬಾರದ ಹಾಗೆ ನಾವು ತಡೆಯುವಂತದ್ದು? ನಾವು ಈ ರೋಗನ ಹತೋಟಿ ಮಾಡಲಿಕ್ಕೆ ನಾವು ಸಮಗ್ರ ಹತೋಟಿ ಅಂತ ಹೇಳ್ತೀವಿ. ಒಂದಲ್ಲ ಅಥವಾ 2 ನಾವು ಉಪಯೋಗಿಸಿ ನಾವು ರೋಗನ ಹತೋಟಿ ಮಾಡಬಹುದು. ಮೊದಲನಾಗಿ ಏನಂದ್ರೆ ನಾವು ರೋಗ ನಿರೋಧಕ ತಳಿ ಅಂತ ಏನೋ ಹೇಳ್ತೀವಿ ಅಂತ ನಾವು ಮೊದಲು ನಾವು ಬಳಸಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಈ ಹಾಸನ ಭಾಗದಲ್ಲಿ ಜಾಸ್ತಿ ಹೆಚ್ಚಾಗಿ ಬೆಳೆಯೋದು ಕುಫ್ರಿ ಜ್ಯೋತಿ ಅಂತ ಹೇಳ್ತೀವಿ. ಮತ್ತೆ ಇತ್ತೀಚೆಗೆ ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ನಾವು ಶಿಫಾರಸು ಮಾಡಿದಂತ ತಳಿ ಕುಫ್ರಿ ಹಿಮಾಲಿನಿ ಅಂತ. ಕುಫ್ರಿ ಹಿಮಾಲಿನಿ ರೋಗವನ್ನು ತಡೆಗೊಳ್ಳುವ ಶಕ್ತಿ ಇದೆ, ಅಂದ್ರೆ ಪೂರ್ತಿ ಅಲ್ಲ, ಒಂದು 70% ರೋಗವನ್ನು ತಡೆಗೊಳ್ಳುವ ಶಕ್ತಿ ಇದೆ. ಅಂತ ತಳಿಯನ್ನು ನಾವು ಬೆಳಿಬಹುದು. ನಂತರ ಇನ್ನಂದ್ರೆ ನಾವು ರೋಗ ಮುಕ್ತ ಗಡ್ಡೆಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ಈ ರೋಗನ ಸಹ ನಾವು ಮೊದಲನೇ ಹಂತದಲ್ಲಿ ನಾವು ತಡಿಬಹುದಾಗಿದೆ. ಇನ್ನು ನಾವು ಬಿತ್ತನೆ ಮಾಡುವ ಮುಂಚೆ ನಾವು ಗಡ್ಡೆಗಳನ್ನ ನಾವು ಉಪಚರಿಸಬೇಕು, ರೋಗನಾಶಕಗಳಿಂದ ಉಪಚರಿಸಬೇಕು. ಅದ್ರಲ್ಲಿ ಏನಂದ್ರೆ ನಾವು 1 liter 4 grams ಮ್ಯಾಂಕಸಬ್ ಜೊತೆಗೆ 1/2 gram ಸ್ಟೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾ ನಾಶಕ. ಅದನ್ನ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಕಣ್ಣು ಬಂದಂತಹ ಆಲೂಗಡ್ಡೆಗಳನ್ನು ಕನಿಷ್ಠ 10 ನಿಮಿಷಗಳವರೆಗೆ ಅದ್ದಿ ಅದನ್ನು ನಾವು ಆ ನೆರಳಿನಲ್ಲಿ ಒಣಗಿಸಿ ನಾವು ಅದನ್ನು ನಾಟಿ ಮಾಡಿದ್ರೆ ಸೂಕ್ತ. ಇದರಿಂದ ಏನಾಗುತ್ತೆ, ನಾವು ಗಡ್ಡೆಯಿಂದ ಬರುವಂತಹ ರೋಗವನ್ನು ನಾವು ತಡಿಬಹುದಾಗಿದೆ. ಇದನ್ನು ಇನ್ನೊಂದು ಕೆಲವು ಸರಿ ಏನಾಗುತ್ತೆ, ರೋಗ ಫಸ್ಟ್ ನಾವು ಏನಂದ್ರೆ ಕಾಣಿದ ತಕ್ಷಣ ನಾವು ರೋಗ ಬಂದ ಎಲೆಗಳನ್ನು ತೆಗೆದಾಕ್ಬೋದು. ಮತ್ತೆ ಇನ್ನೊಂದು ನಾವು ಈಗ ಏನಾಗುತ್ತೆ, ನಾವು ನಾಟಿ ಮಾಡಿ 30 ಅಥವಾ 45 ದಿನಗಳ ನಂತರ ಈ ರೋಗ ಜಾಸ್ತಿ. ಮುಖ್ಯವಾಗಿ ಏನಂದ್ರೆ ಆ ಟೈಮಲ್ಲಿ ಹೂ ಬಿಡುವ ಹಂತದಲ್ಲಿ ಅಥವಾ ಹೂ ಬಿಡೋ ಮೊದಲನೇ ವಾತಾವರಣದಲ್ಲಿ ತೇವಾಂಶ ಮತ್ತೆ ತುಂತುರು ಮಳೆ ಆದಾಗ ಈ ರೋಗ ನಾವು ಜಾಸ್ತಿ ಕಾಣಬಹುದಾಗಿದೆ. ವಾತಾವರಣದಲ್ಲಿ ತೇವಾಂಶ ನಾಟಿ ಮಾಡಿ 30 ದಿನಗಳಾದ ತಕ್ಷಣ ನಾವು ಏನಂದ್ರೆ ಮ್ಯಾಂಕಜಬ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದನ್ನ ನಾವು ರೋಗ ಬರೋ ಮುಂಚೆನೆ ಅದನ್ನ ನಾವು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಹೇಳ್ತೀವಿ, ಅದನ್ನ ಪ್ರೊಪೊಲ್ಯಾಕ್ಟಿಕ್ ಮೆಜರ್ ಅಂತೇಳಿ, ಅದನ್ನ 1 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ರೋಗನ ಬರೋದನ್ನ ಹತೋಟಿ ಮಾಡಬಹುದು. ಅಥವಾ ರೋಗ ಬಂದ ನಂತರ ಬೇರೆ ಬೇರೆ ಶಿಲೀಂಧ್ರನಾಶಕಗಳಿದೆ, ಅದನ್ನ ನಾವು 1 ವಾರಗಳ ಅಂತರದಲ್ಲಿ ಒಂದು ಶಿಲೀಂಧ್ರನಾಶಕನ ಉಪಯೋಗ ಮಾಡಿದ್ರೆ ಬೇರೆ ಬೇರೆ ಶಿಲೀಂಧ್ರನಾಶಕಗಳನ್ನು ಉಪಯೋಗ ಮಾಡಿ ನಾವು ಈ ರೋಗನ ಹತೋಟಿ ಮಾಡೋದು. ಅದು ಯಾವಾಗಂದ್ರೆ ಮೊದಲು ಏನಾದ್ರೆ ನಾವು ಡೈ ಮೆಥಮಾರ್ಪ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ 1 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಬೇಕು. ಇದನ್ನು ಮಾಡಿ 1 ವಾರದ ನಂತರ ರೋಗ ಉಲ್ಬಣಗೊಂಡಲ್ಲಿ ನಾವು ಇನ್ನೊಂದು ಏನಂದ್ರೆ ಸೈಮಾಗ್ಜಿನಲ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅದನ್ನು ಸಹ 1 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ನಂತರ ಫೆನಮಿಡನ್ ಪ್ಲಸ್ ಮ್ಯಾಂಕಜಬ್ ಅದನ್ನು ಸಹ 1 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಮತ್ತೆ ಇನ್ನೊಂದು ಫೆಮಾಕ್ಸಿಡೋನ್ ಪ್ಲಸ್ ಸೈಮಾಗ್ಜಿನ್ ಅಂತ ಹೇಳ್ತೀವಿ, ಅದನ್ನ ನಾವು 1 ಲೀಟರ್ 1 ml ಹಾಕಿ ನಾವು ಸಿಂಪಡಣೆ ಮಾಡಿದ್ರೆ, ಅಂದ್ರೆ ಇವು ಏನಾದ್ರೆ ಇವು ಕಾಂಬಿ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಂದ್ರೆ 2 ಶಿಲೀಂಧ್ರನಾಶಕರನ್ನ ಕೂಡಿರ್ತವೆ. ಇಂತಹ ನಾವು ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಈ ನಾವು ಅಂಗಮರಿ ರೋಗವನ್ನ ಬಹಳ ಪರಿಣಾಮಕವಾಗಿ ನಾವು ಹತೋಟಿ ಮಾಡಬಹುದು. ಬಟ್ 1 ಶಿಲೀಂಧ್ರನಾಶಕ ಉಪಯೋಗಿಸಿದ ನಂತರ ಅದನ್ನೇ ನಾವು ಉಪಯೋಗ ಮಾಡಿದ್ರೆ 1 ವಾರಗಳ ಅಂತರದಲ್ಲಿ ಬೇರೆ ಬೇರೆ ಶಿಲೀಂಧ್ರನಾಶಕ ಉಪಯೋಗ ಮಾಡೋದ್ರಿಂದ ನಾವು ಈ ಅಂಗಮರಿ ರೋಗವನ್ನು ನಾವು ಪರಿಣಾಮಕವಾಗಿ ನಾವು ನಿಯಂತ್ರಣ ಮಾಡಬಹುದು. ತಾವು ಆರಂಭದಲ್ಲೇ ಹೇಳಿದ್ರೆ ರೋಗ ಕಾಣಿಸ್ಕೊಂಡ ತಕ್ಷಣ ಎಲೆಗಳನ್ನು ನಾವು ನಾಶ ಪಡಿಸಬೇಕು ಅಂತ ಹೇಳಿ, ಹೇಗೆ ನಾಶ ಪಡಿಸ್ತಕ್ಕಂಥದ್ದು, ಕಿತ್ತು ಎಸೆಯುವಂಥದ್ದು? ಅದು ಏನಂದ್ರೆ ಏನಂದ್ರೆ ನಾವು ಅಂದ್ರೆ ಎಲ್ಲಾ ಎಲೆನೂ ಕಿತ್ತು ಮಾಡೋಕ್ಕಾಗಲ್ಲ, ನಾವು ಎಲ್ಲಾದ್ರೂ ಒಂದೊಂದು ಅಲ್ಲೊಂದು ಎಲೆ ಇದ್ದ ತೆಗೆದಾಕಿ ನಾವು ಕೂಡಲೇ ನಾವು ಅದು ಮ್ಯಾಂಕಜ ಬಂದ್ರೆ ನಾವು 1 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡಬಹುದಾಗಿದೆ. ಇದೇ ಮಾದರಿಯ ಮತ್ತೊಂದು ರೋಗ ಇದೆ, ಮೊದಲ ಅಂಗಮಾರಿ ರೋಗ ಅಂತ ಹೇಳಿ, ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ, ಇದರ ಲಕ್ಷಣಗಳು ಏನು? ಈ ಮೊದಲ ಅಂಗಮಾರಿ ರೋಗ ನಾವು ಅರ್ಲಿ ಬ್ಲೇಟ್ ಅಂತ ಹೇಳಿದ್ವಿ, ಇದು ಸಹ ನಾವು ಶಿಲೀಂಧ್ರದಿಂದ ಬರುವಂತ ಒಂದು ರೋಗ. ಇದು ಹೆಚ್ಚಾಗಿ ನಾವು ಹಿಂಗಾರಿನಲ್ಲಿ ಜಾಸ್ತಿ ಅಂದ್ರೆ ರಬಿ ಸೀಸನ್ ಅಲ್ಲಿ ಜಾಸ್ತಿ ಬರ್ತದೆ. ಇದು ವಾತಾವರಣದಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದಾಗ, ಅಂದ್ರೆ ರಾತ್ರಿ ಹೊತ್ತು ಹಿಮದಿಂದ ಕೂಡಿರಬೇಕು ಮತ್ತು ಹಗಲು ಹೊತ್ತು ಉಷ್ಣಾಂಶ ಜಾಸ್ತಿ ಇರಬೇಕು, ಅಂತ ಟೈಮಲ್ಲಿ ಇದು ರೋಗ ಜಾಸ್ತಿ ಬರುತ್ತೆ. ಈ ರೋಗದಿಂದ ಸಹ ನಾವು ಯಾವುದೇ ನಾವು ಶಿಲೀಂಧ್ರನಾಶಕನ ಸಿಂಪರಣೆ ಮಾಡದೇ ಬಿಟ್ರೆ ಇದರಿಂದ ನಾವು ರೈತರು ಬಹಳ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ರೋಗ ಮುಖ್ಯವಾಗಿ ಏನಂದ್ರೆ ಸಣ್ಣ ಸಣ್ಣ ಚುಕ್ಕೆಗಳು, ಸಣ್ಣ ಸಣ್ಣ ಚುಕ್ಕೆಗಳಾಗಿ ಎಲೆಗಳ ಮೇಲೆ ನಾವು ನೋಡಬಹುದಾಗಿದೆ. ಅಂದ್ರೆ ಅದು ಸಣ್ಣ ಸಣ್ಣ ಚುಕ್ಕೆಗಳು ಸುತ್ತ ನಮಗೆ ನಾವು ಟಾರ್ಗೆಟ್ ಸ್ಪಾಟ್ ಅಂತ ಹೇಳ್ತೀವಿ, ಚುಕ್ಕೆ ಸುತ್ತ ರೌಂಡ್ ರೌಂಡ್ ಮಾರ್ಕೊಂಡು ನಾವು ನೋಡಬಹುದು. ಅದೇ ರೀತಿ ತೇವಾಂಶ ಜಾಸ್ತಿ ಆದಂಗೆ ಎಲೆಗಳ ಪೂರ್ತಿ ಆವರಿಸುತ್ತೆ. ಮತ್ತೆ ಇದನ್ನ ಎಲೆಗಳಲ್ದೇ ನಾವು ಕಾಂಡದ ಮೇಲೂ ಸಹ ನಾವು ಎಲೆಗಳ ಮೇಲೆ ಏನ್ ನೋಡುವಂತ ಲಕ್ಷಣಗಳ ಕಾಂಡದ ಮೇಲೆ ನಾವು ನೋಡಬಹುದಾಗಿದೆ. ಇದನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ? ಕಡೆಯ ಮೇಲೆ ಬರುವಂತ ಅಂಗಮಾರಿ ರೋಗ ನಿಯಂತ್ರಣ ಮಾಡದಷ್ಟು ನಾವು ಅಷ್ಟು ಕಷ್ಟ ಆಗಲ್ಲ. ಇದು ನಾವು ಏನಂದ್ರೆ ಮೊದಲು ನಾವು ಆಲೂಗಡ್ಡೆ ಹಾಕಿರ್ತೇವೆ ಆ ಹೊಲವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಸ್ಪರ್ಶ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಅಂದ್ರೆ ರೋಗ ಬರೋ ಮೊದಲೇನೆ ಸ್ಪ್ರೇ ಮಾಡೋದು. ಮತ್ತೆ ಇನ್ನೊಂದು ಅದರಲ್ಲಿ ನಾವು ಮುಖ್ಯವಾಗಿ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅದನ್ನ 3 ಗ್ರಾಮ್ 1 ಲೀಟರ್ಗೆ, ಅಥವಾ ಝೈನೇಬ್ ಅದು 1 ಲೀಟರ್ 2.5 ಗ್ರಾಮ್, ಅಥವಾ ಇನ್ನೊಂದು ಕ್ಲೋರೋಥಲೈನಿಲ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು 1 ಲೀಟರ್ 2.5 ಗ್ರಾಮ್ ಹಾಕಿ ನಾವು ರೋಗ ಬರೋ ಮೊದಲೇ ನಾವು ಸಿಂಪಡಣೆ ಮಾಡಬಹುದು. ಮತ್ತು ರೋಗ ಬಂದ ನಂತರ ಸಹ ಈಗ ಹೇಳಿದ ನಾವು ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ನಾವು ಈ ರೋಗವನ್ನು ಪರಿಣಾಮಕವಾಗಿ ನಾವು ಹತೋಟಿ ಮಾಡಬಹುದು. ಇದರ ನಂತರ ಕಾಣಿಸ್ಕೊಳ್ತಕ್ಕಂತ ಮತ್ತೊಂದು ರೋಗ ಅಂತ ಅಂದ್ರೆ ಅದು ದುಂಡಾಣು ರೋಗ. ಇದು ನಾವು ಈಗಾಗಲೇ ಹೇಳಿದ್ ನಾವು ಶಿಲೀಂಧ್ರದಿಂದ ಬರುವಂತ ರೋಗಗಳು, ಇದಲ್ದೇ ಇನ್ನೊಂದು ನಾವು ದುಂಡಾಣು ಸೊರಗ ರೋಗ ಅಂತ ಹೇಳ್ತೀವಿ ಅಥವಾ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಈ ರೋಗನೂ ಸಹ ಬಹಳ ಯಥೇಚ್ಛವಾಗಿ ಬರ್ತದೆ. ಅಂದ್ರೆ ಇದು ಈ ರೋಗ ಮುಖ್ಯವಾಗಿ ಅಂದ್ರೆ ಮಣ್ಣಿನಿಂದ ಬರುವಂತ ಒಂದು ರೋಗ. ನಾವು ಏನು ನಮ್ಮ ಹೊಲದಲ್ಲಿ ಈ ಸೊಲೆನೇಸಿಯೇ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನು ಬೆಳೆಯಿದೆ, ಅಂದ್ರೆ ಸೊಲೆನೇಸಿಯೇ ಕುಟುಂಬಕ್ಕೆ ಸೇರಿದ್ರೆ ಅಂದ್ರೆ ನಾವು ಆಲೂಗಡ್ಡೆ, ಮೆಣಸಿನಕಾಯಿ, ಟೊಮೆಟೊ, ಬದನೆಕಾಯಿ ಇಂತಹ ಬೆಳೆಗಳನ್ನ ನಾವು ಒಂದಾದಂತ ಒಂದೊಂದು ಬೆಳೆಯೋದ್ರಿಂದ ಈ ರೋಗದ ತೀವ್ರತೆಯನ್ನು ನಾವು ಜಾಸ್ತಿ ಕಾಣಬಹುದಾಗಿದೆ. ಇದು ಏನಂದ್ರೆ ರೋಗದ ಕಣಗಳು ಅಂದ್ರೆ ಬ್ಯಾಕ್ಟೀರಿಯಾ, ಇದು ಮಣ್ಣಿನಲ್ಲೇ ಉದುಗಿರ್ತವೆ. ನಾವು ಏನಾದ್ರೂ ನಾವು ಆಲೂಗಡ್ಡೆ ಬೆಳೆನ ಹಾಕ್ದಾಗ ಅದು ಏನಂದ್ರೆ ಮೊದಲು ಗಡ್ಡೆನ ಆವರಿಸ್ತೇವೆ, ಆವರಿಸಿ ನಾವು ರೋಗದ ತೀವ್ರತೆಯನ್ನು ಜಾಸ್ತಿ ಕಾಣಬಹುದಾಗಿದೆ. ಮೊದಲು ಇದು ಮುಖ್ಯವಾಗಿ ಇದರದ್ದು ಒಂದು ಲಕ್ಷಣ ಏನಂದ್ರೆ ಇವು ಏನಂದ್ರೆ ರೋಗ ಕಂಡಿದ ತಕ್ಷಣ ಏನಾಗುತ್ತೆ, ನಾವು ನೀರು ಕಡಿಮೆ ಆದಾಗ ಹೇಗೆ ಆತರ ಬಾಡ್ತವೆ ಆತರ ಗಿಡಗಳು ಬಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಲೆಗಳು ಒಣಗುದಿಲ್ಲ, ಬಾಡ್ತವೆ ಬಟ್ ಒಣಗಲ್ಲ. ನಾವು ಬೆಳಿಗ್ಗೆ ಮುಂಜಾನೆ ನೋಡಿದಾಗ ಚೆನ್ನಾಗಿರ್ತದೆ, ಮತ್ತು ಒಂದು ಅಥವಾ 2 ಗಂಟೆ ನಂತರ ಹೋದಾಗ ಏನಾಗುತ್ತೆ, ಆ ಪೂರ್ತಿ ಬಾಡಿರ್ತವೆ. ಮತ್ತೆ ಗಿಡಗಳು ಏನಾಗುತ್ತೆ, ಮಣ್ಣಿನ ತೆಗೆದು ನೋಡಿದಾಗ ಅದು ಬೇರಿನ ಪಕ್ಕದಲ್ಲಿ ಎಲ್ಲ ಕೊಳ್ತಿರುವಂತಹ ಲಕ್ಷಣಗಳು ಕಾಣಿಸ್ತವೆ. ಮತ್ತೆ ಅಂತಹ ಸಸಿಗಳನ್ನು ನಾವು ಮನೆಯಲ್ಲಿ ತಗೊಂಡೋಗಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಅದನ್ನ ಕಾಂಡವನ್ನು ಕತ್ತರಿಸಿ ಅದರೊಳಗಡೆ ನಾವು ಇಡಿದಾಗ ಅದರಿಂದ ಒಂದು ಬ್ಯಾಕ್ಟೀರಿಯಾ ಕಣಗಳು ಅಂದ್ರೆ ಬಿಳಿಯಾದಂತ ದ್ರಾವಣ ಬರೋದನ್ನ ನಾವು ನೋಡಬಹುದಾಗುತ್ತೆ. ಅದನ್ನ ನಾವು ಊಜು ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಬ್ಯಾಕ್ಟೀರಿಯಾ ಕಣಗಳು ಆ ನೀರಿನಲ್ಲಿ ಬರ್ತವೆ. ಅದನ್ನ ನಾವು ಒಂದು ಗಾಜಿನ ಲೋಟದಲ್ಲಿ ರೋಗ ಬಂದಂತ ಕಾಂಡವನ್ನು ಕತ್ತರಿಸಿ ಹಾಕಿದಾಗ ನಾವು ಆ ಲಕ್ಷಣವನ್ನು ನೋಡಬಹುದು. ಇದನ್ನ ಹೇಗೆ ನಿಯಂತ್ರಣ ಮಾಡುವಂಥದ್ದು? ನಾವು ಇದನ್ನು ಸಹ ಆಗ್ಲೇ ಹೇಳಿದ್ರೆ ನಾವು ಸಮಗ್ರ ಹತೋಟಿ ಕ್ರಮಗಳನ್ನ ನೋಡಿ ಅನುಸರಿಸಿ ನಾವು ಈ ರೋಗನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಇದು ಆಗ್ಲೇ ಹೇಳಿದ ನಾವೆಲ್ಲ ನಾವು ಗಾಳಿಯಿಂದ ಬರುವಂತ ರೋಗಗಳು ಅವನ್ನ ನಾವು ಸಮಗ್ರ ಹತೋಟಿಯಿಂದ ಮಾಡಬಹುದು. ಬಿಟ್ಟು ಅದು ಏನು ಆ ವಾತಾವರಣ ಮೇಲೆ ಅವಲಂಬನೆ ಆಗಿರುತ್ತೆ. ಇದೇನಂದ್ರೆ ನಾವು ಮಣ್ಣಿನಿಂದ ಬರುವಂತ ರೋಗದಿಂದ ನಾವು ಬೆಳೆಯ ಮೊದಲೇನೆ ನಾವು ಹತೋಟಿ ಕ್ರಮಗಳನ್ನ ತಗೊಂಡ್ಬೇಕಾಗುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಮೊದಲು ಈ ಸೊಲೆನೇಸಿ ಕುಟುಂಬ ಸೇರಿದಂತ ಬೆಳೆಗಳನ್ನು ಒಂದಾದ್ರಂತ ಒಂದೊಂದು ನಾವು ಬೆಳಿಬಾರದು. ಒಂದ್ಸರಿ ನಾವು ರೋಗ ಕಾಣಿಸ್ತಾ ಈ ಆಲೂಗಡ್ಡೆ ಬೆಳೆದಿರ್ತೀವಿ, ರೋಗ ಕಾಣಿಸ್ಕೊಂಡ ತಕ್ಷಣ ನಾವು ಆ ಬೆಳೆನ ಬಿಟ್ಟು ಬೇರೆ ಬೆಳೆ ಅಂದ್ರೆ ಮುಖ್ಯವಾಗಿ ಅದನ್ನ ನಾವು ಮಾಡಬಾರದು. ಮತ್ತೆ ನಾವು ಅದ್ರ ಬದಲು ನಾವು ಮುಸುಕಿನ ಜೋಳ, ದ್ವಿದಳ ಧಾನ್ಯಗಳು, ರಾಗಿ ಅದನ್ನ ನಾವು ಬೆಳೆದ್ರಿಂದ ಈ ರೋಗನ ನಾವು ಮುಂದಿನ ಸೀಸನ್ ಅಲ್ಲಿ ಬರದಂಗೆ ನಾವು ನೋಡ್ಕೋಬಹುದಾಗಿದೆ. ಮತ್ತೆ ನಾವು ಒಂದ್ಸರಿ ಕಟಾವ್ ಮಾಡಿದ ತಕ್ಷಣ ಆಲೂಗಡ್ಡೆನ ರೋಗ ಕಾಣಿಸ್ಕೊಂಡು ಮುಂದಿನ ಏನು ಪೀಕಿನಲ್ಲಿ ನಾವು ರಾಗಿ ಅಥವಾ ದ್ವಿದಳ ಧಾನ್ಯಗಳನ್ನ ಬೆಳಿಬೇಕಾಗುತ್ತೆ. ಇನ್ನೊಂದು ಏನಂದ್ರೆ ನಾವು ರೋಗ ಕಾಣಿದ ತಕ್ಷಣ ಏನು ಬಾಡಿದಂತ ಸಸಿಗಳನ್ನ ಅಂತ ಸಸಿಗಳನ್ನ ನಾವು ಕೂಡಲೇ ಕಿತ್ತ ಹಾಕ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಆ ರೋಗ ಎಲ್ಲಾ ಗಿಡಗಳಿಗೂ ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಈ ರೋಗ ತಾಕಿನಲ್ಲಿ ಬಂದ ನಂತರ ನಾವೇನ್ ಮಾಡಿದ್ರೆ ಒಂದು ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಅದು ಮತ್ತೆ ಜೊತೆಗೆ ಒಂದು ಬ್ಯಾಕ್ಟೀರಿಯಾ ನಾಶಕ ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ ಅದನ್ನ 1 ಲೀಟರ್ಗೆ 3 ಗ್ರಾಮ್ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅದನ್ನ 1/2 ಗ್ರಾಮ್ ಹಾಕಿ ಮಿಶ್ರಣ ಮಾಡಿ ಒಂದು ಗಿಡದ ಬುಡಕ್ಕೆ ನಾವು ಸುರಿಬೇಕಾಗತ್ತೆ. ಸುರಿದ್ರಿಂದ ನಾವು ಈ ರೋಗದ ಹತೋಟಿನ ನಾವು ಮಾಡಬಹುದಾಗಿದೆ. ಅದ್ರ ಜೊತೆಗೆ ನಾವು ದೃಢೀಕೃತ ಬಿತ್ತನೆ ಬೀಜಗಳನ್ನು ನಾವು ಉಪಯೋಗಿಸ್ಬೇಕು. ಏನಾಗ ನಾವು ದೃಢೀಕೃತ ಉಪಯೋಗ ಮಾಡಿದ್ರೆ ಅವರು ರೋಗ ಮುಕ್ತ ಇರುತ್ತೆ. ಅದರಿಂದ ನಾವು ಬೀಜದಿಂದ ಬರುವಂತ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಈ ಜೊತೆಗೆ ನಾವು ಆಲೂಗಡ್ಡೆಯನ್ನ ಬಿತ್ತನೆ ಮಾಡೋ ಬದಲು 1 ಎಕರೆಗೆ ನಾವು ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ, ಅದನ್ನ 1 ಎಕರೆಗೆ 6-7 ಕೆಜಿ ಹಾಕೋದ್ರಿಂದ ಈ ರೋಗನ ಸಹ ನಾವು ಬರದಂಗೆ ಹತೋಟಿನ ಮಾಡಬಹುದು. ಇವಿಷ್ಟು ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗಗಳು. ಕೊನೆಯ ಅಂಗಮಾರಿ ರೋಗ ಅನ್ನುವಂಥದ್ದು ಒಂದು, ಅನಂತರ ಮೊದಲ ಅಂಗಮಾರಿ ರೋಗ ಅನ್ನುವಂಥದ್ದು, ಮತ್ತೆ ದುಂಡಾಣು ಸೊರಗುವ ರೋಗ ಅಂತದ್ದು, ಇವಿಷ್ಟು ಪ್ರಧಾನವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಇವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಟ್ರಿ. ಅದೇ ರೀತಿ ಕೆಲವು ಕೀಟಗಳು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ. ಬಹಳ ಮುಖ್ಯವಾಗಿ ಯಾವೆಲ್ಲ ಕೀಟಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ? ಏನಂದ್ರೆ ಆಲೂಗಡ್ಡೆ ಬೆಳೆಗಳಲ್ಲಿ ಮುಖ್ಯವಾಗಿ ನಾವು 3-4 ಕೀಟಗಳನ್ನ ನಾವು ಪ್ರಮುಖವಾಗಿ ನೋಡಬಹುದು. ಅದರಲ್ಲಿ ಮೊದಲನೇದಂದ್ರೆ ನಾವು ರಸ ಹೀರೋ ಕೀಟಗಳನ್ನ ನಾವು ಜಾಸ್ತಿ ಕಾಣಬಹುದು. ರಸ ಹೀರೋ ಕೀಟದಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಒಂದು ಸಸ್ಯ ಏನಂತ ಹೇಳ್ತೀವಿ ಎಫಿಡ್ಸ್ ಅಂತ, ಅದು ಇಂಗ್ಲಿಷ್ ನಲ್ಲಿ. ಮತ್ತೆ ಇನ್ನೊಂದು ನಾವು ಬಿಳಿ ನೋಣ ವೈಟ್ ಫ್ಲೈಸ್, ಮತ್ತೆ ಥ್ರಿಪ್ಸ್ ಅಂತ ಹೇಳ್ತೀವಿ. ಇದು ರಸವೀರ ಕೀಟಗಳು. ಮೊದಲನೇದೇ ಸಸ್ಯ ಏನು ನಾವು ಲಕ್ಷಣಗಳು ಯಾವ ತರ ಇರುತ್ತೆ ಅಂದ್ರೆ ಅದು ಎಲೆಗಳ ಮೇಲೆ ರಸ ಹೀರ್ತಾ ಇರ್ತದೆ. ಅದಕ್ಕೆ ನಾವು ಎಲೆಗಳು ಏನಂದ್ರೆ ಮೇಲ್ಮುಖವಾಗಿ ಮುದುಡ್ತದೆ. ಮತ್ತೆ ಎಲೆಗಳು ರಸ ಹೀರಿಕೆ ಜಾಸ್ತಿ ಆದಂಗೆ ಏನಾಗುತ್ತೆ, ಎಲೆಗಳು ಹಳದಿ ಬಣ್ಣಕ್ಕೆ ನಾವು ತಿರುಗುತ್ತವೆ. ಇದರಿಂದ ನಾವು ಏನಂದ್ರೆ ಗಿಡದ ಬೆಳೆಗಳು ಕುಂಠಿತ ಆಗುತ್ತದೆ. ಈ ಸಸ್ಯ ಏನು ಇನ್ನೊಂದು ತೊಂದರೆ ಅಂದ್ರೆ ಇದು ವೈರಸ್ ಇಂದ ಬರುವಂತ ರೋಗಗಳನ್ನ ಹರಡುತ್ತದೆ. ರೋಗಕಾರಕವಾಗಿ ಇದು ಕೆಲಸ ಮಾಡುತ್ತದೆ. ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ವೈರಸ್ ರೋಗವನ್ನು ಹರಡುತ್ತದೆ. ಅದೊಂದು ಬಹಳ ಕೀಟಗಳಿಂದ ಬರುವಂತಹ ಒಂದು ತೊಂದರೆ. ಇದು ಹೆಚ್ಚಾಗಿ ಏನಂದ್ರೆ ಎಫಿಡ್ಸ್ ಏನಂತ ಹೇಳ್ತೀವಿ ನಾವು, ವಾತಾವರಣದ ಉಷ್ಣಾಂಶ ಜಾಸ್ತಿ ಇದ್ದಾಗ ಇದರ ಒಂದು ಬಾಧೆಯನ್ನು ನಾವು ಕಾಣಬಹುದಾಗಿದೆ. ಇದು ಅಲ್ಲದೆ ನಾವು ಇನ್ನೊಂದು ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ಥ್ರಿಪ್ಸ್ ನುಸಿ ಅಂತ ಹೇಳ್ತೀವಿ. ಇದನ್ನು ಸಹ ನಾವು ಎಲೆಯ ಮೇಲ್ಭಾಗದಲ್ಲಿ ಅಥವಾ ಎಲೆಯ ಕೆಳಭಾಗದಲ್ಲಿ ಮುಖ್ಯವಾಗಿ ರಸ ಹೀರ್ತಾ ಇರ್ತವೆ. ಇದನ್ನು ಸಹ ನಾವು ಏನಂದ್ರೆ ಎಲೆ ಮುದುಡೋದು ನಾವು ನೋಡಬಹುದಾಗಿದೆ. ಇನ್ನೊಂದು ಜೊತೆಗೆ ಇನ್ನೊಂದು ಬಿಳಿ ನೋಣ ಅಂತ ಹೇಳ್ತೀವಿ. ಅದು ಬಿಳಿ ನೋಣ ಸಹ ಅದು ಅಷ್ಟೇ ರಸ ಹೀರುತ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಅದನ್ನು ಸಹ ಎಲೆ ಮುದುಡಿಕೆ ಅಂದ್ರೆ ಮೇಲ್ಮುಖ ಮತ್ತು ಹಿಮ್ಮುಖವಾಗಿ ನಾವು ಮುದುಡೋದನ್ನ ನಾವು ನೋಡಬಹುದಾಗಿದೆ. ಈ 3 ಕೀಟಗಳನ್ನ ಸಹ ನಾವು ಏನಂದ್ರೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಅಂತರ್ವ್ಯಾಪಿ ಕೀಟನಾಶಕಗಳಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಡೈಮೆಥಿಯೇಟ್ ಅಂತ ಹೇಳ್ತೀವಿ. ಅದನ್ನ 1 ಲೀಟರ್ಗೆ 1.7 ml ಅಥವಾ 2 ml ವರೆಗೂ ನಾವು 1 ಲೀಟರ್ಗೆ ಉಪಯೋಗ ಮಾಡಿ ಸಿಂಪಡಣೆ ಮಾಡಬಹುದು. ಅದಲ್ದೇ ಈ ಕೀಟನಾಶಕ ಅಲ್ದೇ ಇನ್ನೊಂದು ಮುಖ್ಯವಾದ ಕೀಟನಾಶಕ ಅಂದ್ರೆ ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ. ಇಮಿಡಾಕ್ಲೋಪಿಡ್ ಅದನ್ನು ಸಹ ನಾವು 1 ಲೀಟರ್ಗೆ 0.5 ml ಅಥವಾ 10 ಲೀಟರ್ 5 ml ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬಹುದು. ಅಥವಾ ಪಾಸ್ಪನ್ಮಿಡಾನ್ ಅಂತ ಹೇಳ್ತೀವಿ, ಅದನ್ನು ಸಹ 1 ಲೀಟರ್ಗೆ 0.5 ml ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಇದು ಅಲ್ಲದೆ ನಾವು ಅರಳಿನಂತಹ ಒಂದು ಕೀಟನಾಶಕ ಅಂತ ಹೇಳ್ತೀವಿ, ಅದು ಥೈಮೆಥಾಕ್ಸಮ್ ಅಂತ ಹೇಳ್ತೀವಿ. ಅದನ್ನ ನಾವು 1 ಲೀಟರ್ಗೆ 0.3 ಗ್ರಾಮ್ ಅಂದ್ರೆ 10 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು 15 ತಿಂಗಳ ಅಂತರದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ರಸಾಯನ ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬಹುದಾಗಿದೆ. ನುಸಿಯು ಕೂಡ ಆಲೂಗಡ್ಡೆಯನ್ನ ಬಾಧಿಸುತ್ತೆ, ಬಹಳ ಮುಖ್ಯವಾಗಿ ಕೆಂಪು ನುಸಿ. ಇದು ಹೇಗೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ, ಇದು ಬಂದ ಮೇಲೆ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಕೆಂಪು ನುಸಿ ಅಂತ ಹೇಳ್ತೀವಲ್ಲ, ಇದು ಮುಖ್ಯವಾಗಿ ಏನಂದ್ರೆ ನೀವು ವಾತಾವರಣದ ಉಷ್ಣಾಂಶ ಜಾಸ್ತಿ ಆದಾಗ, ಮುಖ್ಯವಾಗಿ ನಾವು ಹಿಂಗಾರಿನಲ್ಲಿ ನಾವು ಬೆಳೆಯನ್ನ ಬೆಳೆಯೋದಾಗ ಜಾಸ್ತಿ ಅಂದ್ರೆ ನಾವು ನವೆಂಬರ್ ಅಥವಾ ಅಕ್ಟೋಬರ್ ಕೊನೆಯಲ್ಲಿ ನಾವು ಈ ಬೆಳೆನ ಹಾಕ್ತೀವಿ, ಆವಾಗ ಜನವರಿಯಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಆವಾಗ ನಾವು ಇದರ ಬಾಧೆಯನ್ನು ನಾವು ಹೆಚ್ಚಾಗಿ ಕಾಣಬಹುದು. ಇದು ಏನಂದ್ರೆ ಎಲೆ ತಳಭಾಗದಲ್ಲಿ ರಸ ಇರ್ತದೆ, ಅದರಿಂದ ನಾವು ಎಲೆಯು ಕೆಳಮುಖವಾಗಿ ನಾವು ಮುದುಡುದನ್ನ ನೋಡಬಹುದು. ಆಗಲೇ ನಾವು ಹೇಳಿದಂಗೆ ರಸವಿರ ಕೀಟಗಳಲ್ಲಿ ಅದು ಮೇಲ್ಮುಖವಾಗಿ ಮುದುಡುತ್ತದೆ, ಇದರಲ್ಲಿ ಏನಾಗುತ್ತೆ ಕೆಳಮುಖವಾಗಿ ಎಲೆಗಳು ಮುದುಡುತ್ತದೆ. ಮತ್ತೆ ಇದರದ್ದು ಆವಳಿ ಜಾಸ್ತಿ ಆದರೆ ನಾವು ಎಲೆಯ ಕೆಳಭಾಗದಲ್ಲಿ ನಾವು ಕಪ್ಪು ಅಥವಾ ಕಂದು ಬಣ್ಣಗೆ ಎಲೆಗಳು ತಿರುಗುದನ್ನ ನಾವು ಇದನ್ನ ನೋಡಬಹುದಾಗಿದೆ. ಅದಲ್ಲದೆ ನಾವು ಏನು ಕೆಳಗಡೆ ಎಲೆಯ ಮೇಲ್ಭಾಗದಲ್ಲಿ ನಾವು ಸಣ್ಣ ಸಣ್ಣ ಚುಕ್ಕೆಗಳು, ಎಲ್ಲೆಲ್ಲಿ ನಾವು ಈ ನುಸಿಗಳು ತಿಂದಿರ್ತವೆ ಅದರ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಸಣ್ಣ ಚುಕ್ಕೆಗಳನ್ನು ನೋಡಿದ್ರೆ ನಾವು ಇದು ನುಸಿ ಬಾಧೆ ಅಂತ ನಾವು ಇದನ್ನ ಗುರುತಿಸಬಹುದಾಗಿದೆ. ಹೇಗೆ ಇದನ್ನು ನಿರ್ವಹಣೆಯನ್ನ ಮಾಡುವಂತದ್ದು? ನಿರ್ವಹಣೆಗಿಂತ ಮೊದಲು ಇದು ನಾವು ಬೆಳೆಯ ಬೆಳೆದು 40-45 ದಿನಗಳ ನಂತರ ಜಾಸ್ತಿ ಇದನ್ನ ಬೆಳೆಯನ್ನ ಬಾಧಿಸುತ್ತೆ. ಇದನ್ನ ಮುಖ್ಯವಾಗಿ ನಾವು ನುಸಿನಾಶಕಗಳನ್ನ ಸಿಂಪಡಣೆ ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ನುಸಿನಾಶಕಗಳಲ್ಲಿ ಏನಂತೆ ನಾವು ಎಕೋಮೈಟ್ ಅಂತ ಹೇಳ್ತೀವಿ, ಎಕೋಮೈಟ್ ಅದು 1 ಲೀಟರ್ಗೆ 2 ml ನಾವು ಸಿಂಪಡಣೆ ಮಾಡಬಹುದು, ಅಥವಾ ಪೆನಾಜಾಕ್ವಿನ್ ಅಂತ ಹೇಳ್ತೀವಿ ಅದನ್ನು ಸಹ 1 ಲೀಟರ್ಗೆ 2 ml ಹಾಕಿ ಹತೋಟಿ ಮಾಡಬಹುದು. ಇದಲ್ದೇ ನಾವು ಈ ಕೆಲವು ಏನಂದ್ರೆ ಸಸ್ಯಜನ್ಯ ಕೀಟನಾಶಕಗಳಾದ ಏನ ಬೇವಿನ ಎಣ್ಣೆ ಅದನ್ನು ಸಹ ನಾವು 1 ಲೀಟರ್ಗೆ 1-2 ml ಹಾಕಿ ನಾವು ಈ ನುಸಿನಾಶಕಗಳನ್ನು ಹತೋಟಿ ಮಾಡಬಹುದು, ಸಿಂಪಡಣೆ ಮಾಡಿ. ಅದಲ್ದೇ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನುಸಿನಾಶಕ ಬಹಳ ಪರಿಣಾಮಕಾರಿ ಇರೋದಂದ್ರೆ ಈ ಅಬಮೆಕ್ಟಿನ್ ಬೆಂಜೈಟ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 0.3 ml ಅಥವಾ 10 ಲೀಟರ್ಗೆ 3 ml ಹಾಕಿ ಮಿಶ್ರಣ ಮಾಡಿ ಈ ಸಿಂಪಡಣೆ ಮಾಡೋದ್ರಿಂದ ನುಸಿ ಕೀಟವನ್ನು ಅಥವಾ ನುಸಿ ಪೀಡೆಯನ್ನು ನಾವು ಪರಿಣಾಮಕವಾಗಿ ಹತೋಟಿ ಮಾಡಬಹುದಾಗಿದೆ. ಮತ್ತೊಂದು ಕೀಟದ ಬಗ್ಗೆ ಹೇಳಿದ್ರಿ ತಾವು, ಬಿಳಿ ನೊಣ ಅಂತ ಹೇಳಿ, ಇದು ಯಾವ್ದೆಲ್ಲ ಸಮಸ್ಯೆಯನ್ನ ಉಂಟು ಮಾಡುತ್ತೆ? ಈ ಬಿಳಿ ನೊಣ ಏನಾದ್ರೆ ನಾವು ಆಗ್ಲೇ ಹೇಳಿದ ರಸ ಇರುವ ಕೀಟಗಳಲ್ಲಿ ಇದೊಂದು ಬಹಳ ಮುಖ್ಯವಾಗಿ, ಇದು ಅಷ್ಟೇ ನಾವು ಬೇಸಿಗೆಯಲ್ಲಿ ಇದರ ತೊಂದರೆಯನ್ನು ನಾವು ಜಾಸ್ತಿ ಕಾಣಬಹುದು. ಇದು ಅಂದ್ರೆ ರಸ ಇರೋದ್ರಿಂದ ಎಲೆಗಳು ಮೇಲ್ಮುಖ ಅಥವಾ ಒಳಮುಖವಾಗಿ ನಾವು ಎಲೆಗಳು ಬಾಡೋದನ್ನ ನೋಡಬಹುದಾಗಿದೆ. ಇದು ನಾವು ಎಲೆಗಳ ತಳಭಾಗದಲ್ಲಿ ನೀವು ಸಣ್ಣ ಬಿಳಿ ನೊಣ ನಾವು ಬೇಕಾದ್ರೆ ನಾವು ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ, ಅಥವಾ ಒಂದು ಹೆಣ್ಣು ಮತ್ತೆ ಗಂಡು ಬಿಳಿ ನೊಣ ಯಾವಾಗಲೂ ಜೊತೆಲಿ ಇದ್ದು ರಸ ಇರ್ತಾ ಇರ್ತವೆ. ಇದನ್ನ ನಾವು ಅಷ್ಟೇ ಸಹ ನಾವು 40-45 ದಿನಗಳ ನಂತರ ಇದರ ಬಾಧೆ ಜಾಸ್ತಿ ಇರುತ್ತೆ. ಇನ್ನೊಂದು ಏನಂದ್ರೆ ಇದು ಬಿಳಿ ನೊಣದ ಸಮಸ್ಯೆ ಏನಂದ್ರೆ ಇವು ವೈರಸ್ ರೋಗಗಳನ್ನ ಆಡುತ್ತದೆ, ಅದರಿಂದ ನಾವು ಇದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ವೈರಸ್ ರೋಗನ ಹತೋಟಿ ಮಾಡಬೇಕಂದ್ರೆ ಈ ಬಿಳಿ ನೊಣ ಹತೋಟಿ ಮಾಡಬಹುದು. ಇದನ್ನು ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಬಿಳಿ ನೊಣನ ಹತೋಟಿ ಮಾಡಬಹುದಾಗಿದೆ. ಇದಿಷ್ಟು ಆಲೂಗಡ್ಡೆಯನ್ನ ಬಾಧಿಸ್ತಕ್ಕಂತಹ ಕೀಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು. ಈ ಆಲೂಗಡ್ಡೆ ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಒಂದು ಸಾಮಾನ್ಯವಾದಂತಹ ಬೆಳೆಯಾಗಿದೆ, ಬಹುತೇಕ ರೈತರು ಇದನ್ನ ಬೆಳೀತಾರೆ. ರಾಸಾಯನಿಕಗಳನ್ನ ಬಳಸದೆ ಕೀಟ ಮತ್ತೆ ರೋಗಗಳನ್ನ ಇಲ್ಲಿ ಪರಿಸರ ಪ್ರಿಯ ವಿಧಾನಗಳನ್ನ ಅಳವಡಿಸಿಕೊಂಡು ನಾವು ನಿರ್ವಹಣೆಯನ್ನ ಮಾಡಬಹುದಾ ಹೇಗೆ ಅಂತ? ಮುಖ್ಯವಾಗಿ ನಾವು ರೋಗಗಳಲ್ಲಿ ನಾವು ಅತಿ ಹೆಚ್ಚು ನಾವು ರಾಸಾಯನಿಕ ಉಪಯೋಗ ಮಾಡಬೇಕಾಗುತ್ತೆ. ಕೀಟಗಳಲ್ಲಿ ನಾವು ರಾಸಾಯನಿಕ ನಾವು ನೈಸರ್ಗಿಕವಾಗಿ ಅಥವಾ ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡಿ ನಾವು ಕೀಟಗಳನ್ನು ಹತೋಟಿ ಮಾಡಬಹುದು. ಸಾವಯವ ಪದ್ಧತಿಯಲ್ಲಿ ರೋಗಗಳ ನಿರ್ವಹಣೆ ಅಂದ್ರೆ ನಾವೇನಂದ್ರೆ ನಾವು ದೃಢೀಕೃತ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋದು, ಮತ್ತೆ ಏನಂದ್ರೆ ಪ್ರಾಮಾಣೀಕೃತ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ಈ ರೋಗವನ್ನ ಬರದಂಗೆ ಹತೋಟಿ ಮಾಡಬಹುದು. ಇನ್ನೊಂದು ಈ ಹಾಸನದ ಭಾಗದಲ್ಲಿ May 15 ನಾವು ಏನು ಆಲೂಗಡ್ಡೆ ಬಿತ್ತನೆ ಮಾಡೋದ್ರಿಂದ ಈ ಅಂಗಮಾರಿ ರೋಗವನ್ನ ನಾವು ಕಡಿಮೆ ಮಾಡಬಹುದು. May 15 ಬಿತ್ತನೆಯನ್ನು ಮಾಡಬಹುದು ಅಂತೇಳಿ ಇಲ್ಲಿ ಹಾಸನ ಭಾಗದಲ್ಲಿ ಎಲ್ಲಾ ರೈತರು ಜಾಸ್ತಿ ಇದೇ ಟೈಮಲ್ಲಿ ನಾವು ಬಿತ್ತನೆ ಮಾಡ್ತಾರೆ, ಇದರಿಂದ ರೋಗ ಕಡಿಮೆ ಆಗುತ್ತೆ ಅಂತೇಳಿ ಕಂಡು ಬಂದಿದೆ. ಇದು ಅಲ್ದಾನೆ ನಾವು ನಾಟಿ ಮಾಡೋ ಮೊದಲು ತಿಪ್ಪೆ ಗೊಬ್ಬರನ ನಾವು ಹೆಚ್ಚಾಗಿ ಹಾಕೋದ್ರಿಂದ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಒಂದು ಬರ್ತದೆ. ಮತ್ತೆ ಇದರಲ್ಲ ಕೆಲವು ಸೂಕ್ಷ್ಮಾಣುಜೀವಿಗಳಂದ್ರೆ ಜೈವಿಕ ರೋಗಣ ನಾಶಕಗಳಂದ್ರೆ ಟ್ರೈಕೋಡರ್ಮಾ, ಸೂಡಾಮಾನಸ್, ಇದನ್ನು ಸಹ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಸ್ಯಗಳಿಗೆ ರೋಗ ನಿರೋಧ ಶಕ್ತಿಯನ್ನು ನಾವು ಬರುವ ತರ ಮಾಡಬಹುದು. ಅಂದ್ರೆ 100%-100% ಹತೋಟಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 10-15% ನಾವು ರೋಗ ನಿರೋಧ ಶಕ್ತಿ ಹೆಚ್ಚಿಸಲಿಕ್ಕೆ ನೀವು ಕಾರಣವಾಗ್ತವೆ ಮುಖ್ಯವಾಗಿ ರೋಗಗಳಲ್ಲಿ. ಇತ್ತೀಚೆಗೆ ತಮ್ಮ ಸಂಶೋಧನಾ ಕೇಂದ್ರದ ವತಿಯಿಂದಲೇ ಕುಡಿಕಾಂಡದ ಸಸಿಗಳನ್ನ ತಾವು ಈಗಾಗಲೇ ಕೊಡ್ತಾ ಇದ್ದೀರ ರೈತರಿಗೆ, ಅಲ್ಲಿ ಸಂಶೋಧನೆಯನ್ನು ಮಾಡಿ ಅಲ್ಲಿ ಉತ್ಪಾದನೆಯನ್ನು ಕೂಡ ಮಾಡಲಾಗ್ತಿದೆ. ಅಂಗಾಂಶ ಕೃಷಿ ಪದ್ಧತಿಯನ್ನ ಬಳಕೆ ಮಾಡಿಕೊಂಡು ಈ ವಿಧಾನದ ಸಸಿಗಳನ್ನ ತಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಈ ಸಸಿಗಳು ರೋಗ ಮತ್ತೆ ಕೀಟಗಳನ್ನ ಹೇಗೆ ಅದಕ್ಕೆ ನಿರೋಧಕವಾಗಿದ್ದಾವೆ ಅಂತ? ಈ ಮುಖ್ಯವಾಗಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಅಂಗಾಂಶ ಕೃಷಿಯಲ್ಲಿ ನಾವು ಕುಫ್ರಿ ಹಿಮಾಲಿನಿ ತಳಿಯನ್ನು ನಾವು ಮಾಡ್ತಾ ಇದೀವಿ. ಇದು ಕುಫ್ರಿ ಹಿಮಾಲಿನಿ ತಳಿ ಏನಂದ್ರೆ ಸ್ವಲ್ಪ ರೋಗ ತಡೆದಂತ ಶಕ್ತಿಯನ್ನು ಹೊಂದಿದೆ. ಈಗ ರೈತರು ಜಾಸ್ತಿಯಾಗಿ ಕುಫ್ರಿ ಜ್ಯೋತಿ ಬೆಳೀತಾರೆ, ಅದು ರೋಗಕ್ಕೆ ತುತ್ತಾಗುತ್ತೆ ಅಂಗಮಾರಿ ರೋಗಕ್ಕೆ. ಕುಫ್ರಿ ಹಿಮಾಲಿನಿ ಬೆಳೆಯೋದ್ರಿಂದ ನಾವು ರೋಗದ ಹತೋಟಿಯನ್ನು ಚೆನ್ನಾಗಿ ಮಾಡಬಹುದು, ಇದು ರೋಗದ ನಿರೋಧಕತೆಯನ್ನು ಹೊಂದಿದೆ. ಬಟ್ ಇನ್ನೊಂದು ಏನಂದ್ರೆ ಆಗ್ಲೇ ನೀವು ಹೇಳದಂಗೆ ನಾವು ಏನು ಗಡ್ಡೆ ಏನ್ ಬೆಳಿತೀವಲ್ಲ ಅದರಲ್ಲಿ ಬರುವಂತ ರೋಗಗಳು ಇದಕ್ಕೂ ಬರ್ತದೆ. ನಾವು ವಾತಾವರಣದಿಂದ ಏನ್ ಬರೋ ರೋಗಗಳು ಬಂದೇ ಬರ್ತವೆ. ನಾವೇನಂದ್ರೆ ನಾವು ಪ್ರಾಮಾಣೀಕೃತ ಒಂದು ಸಸಿಗಳನ್ನು ಕೊಡೋದ್ರಿಂದ ಈ ಗಿಡದಿಂದ ಅಥವಾ ಬರುವಂತ ರೋಗಗಳನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಅಥವಾ ಈ ಸೊರಗು ರೋಗ ಏನಾಗುತ್ತಂದ್ರೆ ನಾವು ಗಡ್ಡೆ ಹಾಕ್ತಾ ಒಂದೊಂದ್ಸರಿ ಗಡ್ಡೆಗಳಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಅದರಿಂದ ರೋಗ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವು ವೈರಸ್ ರೋಗಗಳು ಬರ್ತವೆ ಗಡ್ಡೆಯಿಂದ, ಅದು ರೋಗ ಬರೋ ಹೆಚ್ಚಾಗಿ ಇರುತ್ತೆ. ಬಟ್ ಈ ನಾವು ಸಸಿಗಳಿಂದ ಮಾಡೋದ್ರಿಂದ ನಾವು ದುಡ್ಡೀಕೃತ ಇರ್ತವೆ, ಅದಾಗಿ ಪರದೆ ಒಳಗಡೆ ನಾವು ಬೆಳೆದಿರ್ತೀವಿ. ಅಂದ್ರೆ ಕೀಟ ಅಂದ್ರೆ ಒಳಗಡೆ ಹೋಗದಂಗೆ ನಾವು ಪರದೆ ಮಾಡಿ ಅಂದ್ರೆ ನೆಟ್ಟ ಸೊರಗಡೆ ನಾವು ಬೆಳೆದಿರ್ತೀವಿ, ಅದರಿಂದ ಇವನ್ನ ನಾವು ರೋಗ ಇಲ್ದಂಗೆ ನಾವು ಕಾಪಾಡ್ಕೊಂಡು ಬಂದಿರ್ತೀವಿ. ಅಥವಾ ರೋಗ ಅಥವಾ ಕೀಟ ಬಾಧೆ ಅದನ್ನ ನಾವು ಸಸಿಗಳಲ್ಲಿ ರೋಗ ಬರೋದನ್ನ ನಾವು ಇದರಿಂದ ನಾವು ಹತೋಟಿ ಮಾಡಬಹುದು. ಮತ್ತೆ ನಾವು ಹೊಲಕ್ಕೆ ಹಾಕದ್ಮೇಲೆ ಸಸಿ ನಾಟಿ ಮಾಡಿದ್ಮೇಲೆ ಅದು ವಾತಾವರಣದಿಂದ ಬರುವ ರೋಗಗಳು ಅಥವಾ ಕೀಟಗಳು ನಾವು ಏನು ಗಡ್ಡೆಗಳು ಏನು ಬರ್ತಾರೋ ಅದೇ ತರ ನಾವು ಅವು ಬರ್ತವೆ. ನಾವು ಅದನ್ನ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿ ರೋಗ ಅಥವಾ ಕೀಟಗಳನ್ನ ನಾವು ಹತೋಟಿ ಮಾಡಬಹುದು. ಅಂತಿಮವಾಗಿ ರೋಗ ಮತ್ತೆ ಕೀಟಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆಲೂಗಡ್ಡೆ ಬೆಳೆಗಾರರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಮುಖ್ಯವಾಗಿ ಏನಂದ್ರೆ ನಾವು ಒಂದು ಮೇ ಹದಿನೈದರ ಒಳಗಡೆ ಬಿತ್ತನೆಯನ್ನು ಮಾಡೋದ್ರಿಂದ ರೋಗ ಕಡಿಮೆ ಆಗುತ್ತೆ ಅಂತೇಳಿ ಕಂಡು ಬಂದಿದೆ. ಇನ್ನೊಂದ್ ಏನಂದ್ರೆ ಸಾವಯವ ಪದ್ಧತಿಯಲ್ಲಿ ಕೀಟನಾಶಕಗಳು ಅಂದ್ರೆ ನಾವು ಹಳದಿ ಅಂಟು ಬಲೆ ಅಥವಾ ನೀಲಿ ಅಂಟು ಬಲೆಯನ್ನ ಉಪಯೋಗ ಮಾಡೋದ್ರಿಂದ ಈ ರಸಾಯನ ಕೀಟಗಳನ್ನ ನಾವು ಹತೋಟಿ ಮಾಡಬಹುದು. ಅದಲ್ಲದೆ ಇನ್ನೊಂದು ಪ್ರಾಮಾಣೀಕೃತ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋದ್ರಿಂದ ರೈತರು ಈ ರೋಗ ಮತ್ತು ಕೀಟ ಬಾಧೆಯನ್ನ ಹತೋಟಿ ಮಾಡಬಹುದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಆಲೂಗಡ್ಡೆಗೆ ಬಾಸತಕ್ಕಂತಹ ರೋಗ ಮತ್ತೆ ಕೀಟಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ರೈತರು ಹೇಗೆ ಸಂಪರ್ಕವನ್ನ ಮಾಡುವಂತದ್ದು? ದೂರವಾಣಿ ಕರೆ ಮಾಡಬಹುದು. ನಾವು ಯಾವುದೇ ಬೆಳಿಗ್ಗೆ 9-5 ಗಂಟೆ ಒಳಗಡೆ ನಮ್ ದೂರವಾಣಿ ಕರೆ ಇದ್ರೆ ನಾವು ಸ್ವೀಕರಿಸ್ತೀವಿ. ನನ್ನ ದೂರವಾಣಿ ಸಂಖ್ಯೆ 8971383036. ಈ ನಂಬರ್ಗೆ ರೈತರು ಕರೆ ಮಾಡಬಹುದು. ಮತ್ತೆ ರೋಗ ಅಥವಾ ಕೀಟದ ಲಕ್ಷಣ ಇದ್ರೆ ನಾವು ಒಂದು ಭಾವಚಿತ್ರ ಅಥವಾ ಫೋಟೋವನ್ನು ತೆಗೆದು ನನ್ನ ವಾಟ್ಸ್ಆಪ್ ಮಾಡಿದ್ರೆ ನಾವು ಯಾವುದು ಔಷಧಿ ಹೊಡಿಬಹುದು ಅಂತ ಪರಿಹಾರ ನಾವು ನೀಡ್ತೇವೆ. ಇದು ಡಾಕ್ಟರ್ ವೈಎಸ್ ಮಹೇಶ್ ಅವರ ಸಂಪರ್ಕ ಸಂಖ್ಯೆ. ಇವರು ಸೋಮನಹಳ್ಳಿ ಕಾವಲಿನಲ್ಲಿ ಇರುವಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯರೋಗ ಶಾಸ್ತ್ರಜ್ಞರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅವರ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 8971383036. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 8971383036. ಒಳ್ಳೆದು ಮಹೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಅಂಗಮಾರಿ ರೋಗ ಹಾಗೂ ಇತರೆ ರೋಗಗಳು ಮತ್ತು ಕೀಟಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ವಿವರವಾಗಿ ನಮ್ಮ ಕೃಷಿಕರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೆ ಆಲೂಗಡ್ಡೆಯಲ್ಲಿ ಅಂಗಮಾರಿ ರೋಗ ಹಾಗೂ ಇತರೆ ರೋಗ ಮತ್ತು ಕೀಟಗಳ ನಿರ್ವಹಣಾ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೈಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 MHz. ಈಗ ಕಾರ್ಯಕ್ರಮ ವಿವರಣೆ. ಹಾಸನದ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿದೆ ಹೆಮ್ಮೆಯ ಎವಿಕೆ ಪದವಿ ಪೂರ್ವ ಕಾಲೇಜು. ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎ ಶ್ರೇಣಿ ಮಾನ್ಯತೆ ಪಡೆದ ಮಲೆನಾಡು ಶಿಕ್ಷಣ ಸಂಸ್ಥೆಯ ಕಾಲೇಜು. 2019-20 ಸಾಲಿನಿಂದ ಸಹ ಶಿಕ್ಷಣ ಕಾಲೇಜಾಗಿ ಪರಿವರ್ತಿತಗೊಂಡಿದೆ. ಎವಿಕೆ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ವಾಣಿಜ್ಯ ವಿಷಯ ವಿಭಾಗದಲ್ಲಿ ಸಿಇಬಿಎ ಮತ್ತು ಎಚ್ಇಬಿಎ, ಕಲಾ ವಿಭಾಗದಲ್ಲಿ ಎಚ್ಇಪಿಎಸ್ ವಿಷಯಗಳಲ್ಲಿ ಶಿಕ್ಷಣ ಲಭ್ಯ. 39 ವರ್ಷಗಳ ಅನುಭವದ ಡಾ ಜೆ ಶೈಲಜಾಕುಮಾರಿ ಅವರ ನೇತೃತ್ವದ ನುರಿತ ಉಪನ್ಯಾಸಕರ ತಂಡ. ಕೈಗೆಟುಕುವ ಶುಲ್ಕ, ಕಂತುಗಳಲ್ಲಿ ಶುಲ್ಕ ಸೌಲಭ್ಯ ಪಾವತಿ, ಸುರಕ್ಷಿತ ಹಾಸ್ಟೆಲ್ ಹಾಗೂ ಉಪಹಾರ ಮಂದಿರ, ಸಿಇಟಿಗೆ ವಿಶೇಷ ತರಬೇತಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಎವಿಕೆ ಪದವಿ ಪೂರ್ವ ಕಾಲೇಜು.